ನಿಮಗೆ ಪ್ರೀತಿನ ತಂದೆ ನಮ್ಮ ಕೆರೆಯೇ ನಿಮ್ಯಾಗೆ ನನ್ನ ನಿನ್ನ ಚೆಲ್ಲಾಟ ನನ್ನ ಕುಂತವಳೆ ಕುಂತವಳೆ ಗುಂಡಿಗೆ ಗೂಡಲ್ ಕುಂತವಳೆ ಸಂತೆಯ ಬೀದಿಲಿ ನಂಗೆ ಕಣ್ಣ ಹೊಡೆದವಳೆ ಮನೆ ಕಟ್ಟಿಸಿ ನೂರಕ್ಕೆ ನೂರು ಇದರಲ್ಲಿರ ದೃಢತೆ ಸಾಂದ್ರತೆ ದೀರ್ಘ ಬಾಳಿಕೆ ಶಕ್ತಿ ಭವಿಷ್ಯದ ಟೆಕ್ನಿಕ್ ಬಳಸಿ ನೂರಕ್ಕೆ ನೂರು ಪಡೆಯಿರಿ ನೂರಕ್ಕೆ ನೂರು ಡಾಲ್ಮಿಯಾ ಸಿಮೆಂಟ್ ಫ್ಯೂಚರ್ ಟುಡೇ. ಇನ್ನು ಮುಂದೆ ಕೇಳಿ ಶ್ರೀನಿವಾಸ ಕಲ್ಯಾಣ ನ್ಯೂ ಚಿತ್ರದ ಗೀತೆ. ಕೇಳಿಬರುವ ಸ್ವರ ವಿಜಯ್ ಪ್ರಕಾಶ್ ಅವರದ್ದು, ಸಂಗೀತ ಮಿಥುನ್ ಮುಕುಂದನ್ ರಘುಥಾನ್. ಕಬುಣ ಕುಕ್ಕು ಹಿಡಿದಂತೆ ಕೇಬಲ್ ಕಿತ್ತೋದ ಟಿವಿ ಕುರ್ರೋ ಅಂದಂತೆ ನೆನಪೊಂದ ಮಧುರ

ಹೆಗರಾಯ ಕೈಯ ಹಿಡಿವನು ತಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು ಸುಳಿ ನಿನ್ನ ಹಾಡಲ್ಲಿ ರಂಗು ರಂಗೋಲಿ ಎದೆ ಕೂಡಲ್ಲಿ ಕುಡುಕಿ ಚೆಲುವಾಟ ಚೆನ್ನಿಗರಾಯ ಕೈಯ ಹಿಡಿವನು ತಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು ಕೇಳಿ ಚೇತನ್ ಗೌಂಡದ್ ಅವರ ಸ್ವರದಲ್ಲಿ ದ್ಯಾವ್ರೆ ಚಿತ್ರದ ಗೀತೆ, ಸಂಗೀತ ಸಂಯೋಜನೆ ವೀರ್ ಸಮರ್ಥ್. ಬಂದೆ ಏನು ಆದರೂ ಹೇಳದೇನೆ ನಗುತ್ತ ನಿಂತೆ ಏನು ಸುಂದರ ಬೆಳಕಿದೆ ಸಣ್ಣದು ಅತಿಯಾಗಿ ಕಾಯಿಸುವ ಅಪರಾಧ ಮಾಡದಿರು ನಿನಗಾಗಿ ಕಾತರಿಸಿ ಕಂಗಾಲು ನಾನು ಏನನು ಕೇಳಿ ರಾಧಿಕಾ ಹಾಗೂ ಕಾರ್ತಿಕ್ ಅವರ ಸ್ವರದಲ್ಲಿ ಎಲ್ಲೆಲ್ಲೂ ನೀನೆ ನನ್ನಲ್ಲೂ ನೀನೆ ಚಿತ್ರದ ಗೀತೆ ಸಂಗೀತ ಸಂಯೋಜನೆ ವಿಜಯ ಭಾರತಿ ಇನ್ನು ಮುಂದೆ ಕೇಳಿ ಎಸ್ ಜಾನಕಿ ಹಾಗೂ ಮನು ಅವರ ಸ್ವರದಲ್ಲಿ ಪಾಳೆಗಾರ ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ. ಪ್ರೇಮಕ್ಕಿಲ್ಲ ಪುಸ್ತಕ ಕಾಮ